ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿಯಲ್ಲಿ ಕೇಳಿ ಕೃಷಿ ಮಾಹಿತಿ. ಜಾನುವಾರು ಸಾಕಣೆಯಲ್ಲಿ ಗುಣಮಟ್ಟದ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಒದಗಿಸುವಂತಹದ್ದು ಕೂಡ ಒಂದು ಪ್ರಮುಖವಾದಂತಹ ಕೆಲಸವಾಗ್ತದೆ. ಗುಣಮಟ್ಟದ ನೀರನ್ನು ಪೂರೈಸದೆ ಹೋದರೆ ಜಾನುವಾರುಗಳಲ್ಲಿಯೂ ಕೂಡ ಅನೇಕ ಸಮಸ್ಯೆಗಳು ಎದುರಾಗಬಹುದು. ವಿಶೇಷವಾಗಿ ಫ್ಲೋರಿನ್ ಹೊಂದಿರುವಂತಹ ನೀರು ಅನೇಕ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಫ್ಲೋರೈಡ್ ವಿಷಬಾಧೆಯು ಜಾನುವಾರುಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದನ್ನು ತಿಂದಿದೆ ಎನ್ನುವುದರ ಮೇಲೆ ಅವಲಂಬಿತವಾಗಿರುತ್ತದೆ. ಸಾಮಾನ್ಯವಾಗಿ ಫ್ಲೋರಿನ್ ಅಂಶವು ಆಹಾರದಲ್ಲಿ 100 PPM ಮೀರಿದರೆ ವಿಷಬಾಧೆಯ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಪಶು ಆಹಾರದಲ್ಲಿ ಡೈ ಕ್ಯಾಲ್ಸಿಯಂ ಫಾಸ್ಫೇಟ್ ಬದಲಾಗಿ ರಾಕ್ ಫಾಸ್ಫೇಟನ್ನು ಉಪಯೋಗಿಸಿದರೂ ಕೂಡ ಫ್ಲೋರಿನ್ ಅಂಶ ಜಾಸ್ತಿಯಾಗಿ ಅನೇಕ ಸಮಸ್ಯೆಗಳು ಉಂಟಾಗಬಹುದು. ಆಹಾರದಲ್ಲಿ 50 PPMಗಿಂತ ಕಡಿಮೆ ಪ್ರಮಾಣದಲ್ಲಿ ಫ್ಲೋರಿನ್ ಅಂಶವಿದ್ದಲ್ಲಿ ಹಲ್ಲು ಹುಳುಕು ಪ್ರಾರಂಭವಾಗ್ತದೆ. ಹಲ್ಲು ಮತ್ತು ಎಲುಬು ಸವಕಳಿ ಪ್ರಾರಂಭವಾಗಬಹುದು. ನೀರಿನಲ್ಲಿರುವ ಫ್ಲೋರಿನ್ ಅಂಶ 12-19 PPM ಪ್ರಮಾಣದಲ್ಲಿ ಅಥವಾ ಜಾಸ್ತಿ ಇದ್ದಲ್ಲಿ ವಿಷಬಾಧೆ ಪ್ರಾರಂಭವಾಗ್ತದೆ. ಫ್ಲೋರಿನ್ ವಿಷಬಾಧೆಯ ಪರಿಣಾಮವನ್ನು ಈ ರೀತಿಯಾಗಿ ಹೇಳಬಹುದು. ಜಾನುವಾರುಗಳಲ್ಲಿ ಹೊಟ್ಟೆಯ ಚಲನೆ ನಿಲ್ಲುತ್ತದೆ. ಮಲಬದ್ಧತೆ ಹಾಗೂ ಹೈಡ್ರೋಫ್ಲೋರಿಕ್ ಆಮ್ಲದ ಉತ್ಪಾದನೆಯಿಂದ ಹೊಟ್ಟೆಯಲ್ಲಿ ಉರಿಯುಂಟಾಗಿ ಭೇದಿಯು ಕಾಣಿಸಿಕೊಳ್ಳಬಹುದು. ರಕ್ತಹೀನತೆಯು ಕೂಡ ಕಾಣಿಸಿಕೊಳ್ಳಬಹುದು. ನರಮಂಡಲದ ಮೇಲೆ ವಿಶಿಷ್ಟವಾದಂತಹ ಪರಿಣಾಮಗಳು ಕಾಣಿಸಿಕೊಳ್ಳಬಹುದು. ಮಾಂಸಖಂಡಗಳ ಅದುರುವಿಕೆ, ನಿಶಕ್ತಿ, ಕಣ್ಣಿನ ಪಾಪೆಯು ಅಗಲಗೊಳ್ಳುವುದು, ಉದ್ವೇಗ ಮತ್ತು ನಿರಂತರ ಹಲ್ಲು ಕಡಿತ, ಈ ಎಲ್ಲ ಸಮಸ್ಯೆಗಳು ಕಂಡುಬರಬಹುದು. ಮುಖ್ಯವಾದ ಪರಿಣಾಮ ಅಂತಂದರೆ ಹಲ್ಲುಗಳ ಮೇಲೆ ಆಗುವಂತಹದ್ದು, ಅದರಲ್ಲೂ ಕೋರೆ ಹಲ್ಲುಗಳಿಗೆ ಹೆಚ್ಚಿನ ಅಪಾಯ ಒದಗುತ್ತದೆ. ಫ್ಲೋರಿನ್ ವಿಷದ ಬಾಧೆಯ ಲಕ್ಷಣವನ್ನು ಈ ರೀತಿಯಾಗಿ ಹೇಳಬಹುದು. ಹಲ್ಲುಗಳ ಮೇಲೆ ಬಣ್ಣ ಬಣ್ಣದ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ. ಹಲ್ಲು ಸವಿಯುವುದು, ತಿಳಿ ಹಳದಿ, ಹಳದಿ, ಹಸಿರು, ಕಂದು ಅಥವಾ ಕಪ್ಪು ಚುಕ್ಕೆಗಳು ಹಲ್ಲಿನ ಮೇಲೆ ಸಮಾನಾಂತರ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು. ಇದರಿಂದ ಹಲ್ಲಿನ ಮೇಲೆ ಚಿತ್ರವಿಚಿತ್ರ ಪಟ್ಟಿಗಳು ಕಾಣಿಸಿಕೊಳ್ಳುತ್ತವೆ. ಇದರಿಂದ ಹಲ್ಲುಗಳು ಸವೆದು ಆಹಾರವು ಜೀರ್ಣವಾಗದೆ ಜಾನುವಾರು ನಿಶಕ್ತಿಯಿಂದ ಬಳಲುತ್ತದೆ. ರಕ್ತಹೀನತೆ, ಪ್ರೋಟೀನ್ ಕೊರತೆ ಮತ್ತು ಹಾಲಿನ ಇಳುವರಿಯಲ್ಲಿ ತೀವ್ರ ಇಳಿಮುಖ ಕಂಡುಬರಬಹುದು. ಜಾನುವಾರು ಬಂಜೆತನದಿಂದ ಬಳಲಬಹುದು. ಫ್ಲೋರಿನ್ ವಿಷಬಾಧೆಯಿಂದ ಬಳಲುವಂತಹ ಜಾನುವಾರುಗಳಲ್ಲಿ ಕೋರೆಹಲ್ಲಿನ ಸಮಸ್ಯೆ ಬಹಳ ಸಾಮಾನ್ಯವಾಗಿ ಕಂಡುಬರುತ್ತದೆ. ಸಾಮಾನ್ಯವಾಗಿ ಪ್ರಾಣಿಯ ಶರೀರದಲ್ಲಿ 1200-1300 PPM ಫ್ಲೋರಿನ ಅಂಶ ಇರುತ್ತದೆ. ಆದರೆ ಇದು 3000 PPM ಪ್ರಮಾಣಕ್ಕಿಂತಲೂ ಜಾಸ್ತಿಯಾದಲ್ಲಿ ವಿಷಬಾಧೆಯ ಲಕ್ಷಣಗಳನ್ನು ಕಾಣಬಹುದು. ಫ್ಲೋರಿನ್ ಅಂಶವನ್ನು ಆಹಾರ, ನೀರು, ರಕ್ತ, ಮೂತ್ರ ಮತ್ತು ಎಲುಬುಗಳಲ್ಲಿ ಪತ್ತೆ ಮಾಡಿ ವಿಷದ ಬಾಧೆಯನ್ನು ಖಚಿತಪಡಿಸಿಕೊಳ್ಳಬಹುದು. ಈ ವಿಷಬಾಧೆಗೆ ನಿಖರವಾದಂತಹ ಚಿಕಿತ್ಸೆ ಅಥವಾ ಪ್ರತ್ಯೌಷಧ ಲಭ್ಯ ಇಲ್ಲ. ಫ್ಲೋರಿನ್ ಅಂಶವನ್ನು ಹೊಂದಿರುವಂತಹ ಆಹಾರ, ನೀರು ಮತ್ತು ಇತರ ವಸ್ತುಗಳು ಜಾನುವಾರುಗಳಿಗೆ ದೊರೆಯದ ಹಾಗೆ ನೋಡಿಕೊಳ್ಳುವಂತಹದ್ದು ಮತ್ತು ಗೊತ್ತಾದ ಕೂಡಲೇ ಅದನ್ನು ನಿಲ್ಲಿಸುವಂತಹದ್ದು ಒಳ್ಳೆಯದು. ಹೊಟ್ಟೆಯನ್ನು ಸೂಕ್ತ ದ್ರಾವಣಗಳಿಂದ ತೊಳಿಬೇಕು. ಕ್ಯಾಲ್ಸಿಯಂ ಅಂಶವಿರುವ ಚುಚ್ಚುಮದ್ದುಗಳನ್ನು ರಕ್ತನಾಳಕ್ಕೆ ನೀಡಬೇಕು. ಬಾಯಿಯ ಮೂಲಕ ನೀಡುವ ಕ್ಯಾಲ್ಸಿಯಂ ಈ ವಿಷಬಾಧೆಯಲ್ಲಿ ಪರಿಣಾಮಕಾರಿ ಆಗುವುದಿಲ್ಲ. ಆಹಾರ ಮತ್ತು ನೀರಿನಲ್ಲಿ ಫ್ಲೋರಿನ್ ಅಂಶದ ಬಗ್ಗೆ ಆಗಾಗ ಪರೀಕ್ಷೆಯನ್ನು ಮಾಡಿಸಿ ಜಾಸ್ತಿ ಇದ್ದಲ್ಲಿ ಅದಕ್ಕೆ ಸೂಕ್ತ ರಾಸಾಯನಿಕ ಚಿಕಿತ್ಸೆಯನ್ನು ಮಾಡಿಸಬೇಕು. ಅಲ್ಯೂಮಿನಿಯಂ ಸಲ್ಫೇಟ್ ಲವಣವನ್ನು ದಿನಂಪ್ರತಿ 30 g ಪ್ರಮಾಣದಲ್ಲಿ ಪ್ರತಿ ಹಸುವಿಗೆ ನೀಡುವುದರಿಂದ ದೀರ್ಘಕಾಲಿಕ ವಿಷಬಾಧೆಯನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಹೆಚ್ಚಾಗಿ ಬೋರ್ವೆಲ್ನಿಂದ ನೀರನ್ನು ಉಪಯೋಗಿಸುವುದಿದ್ದರೆ ನೀರಿನ ಪರೀಕ್ಷೆಯನ್ನು ಮಾಡಿಸಿಕೊಂಡು ಫ್ಲೋರೈಡ್ ವಿಷಬಾಧೆ ಇದೆಯೇ ಎನ್ನುವುದನ್ನು ಖಚಿತಪಡಿಸಿಕೊಳ್ಳುವಂತಹದ್ದು ಒಳ್ಳೆಯದು. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ TS ಪ್ರಸಾದ್.

ಕುಡಿಯಲೇಬೇಕು. ಕುರಿಯಾಕಾಯಿ ಅಂತ ಹೇಳಲೇಬಾರ್ದು, ಗುಳ್ಳೆ ನರಿಯ ನಂಬಿ ನೆಂಟ ಬೆಳಸಲೇಬಾರ್ದು. ಇದು ನಿಮಗೆ ಗೊತ್ತ, ಹೌದು ನಮಗೆ ಗೊತ್ತು, ನಿಮಗೂ ಗೊತ್ತು ನಮಗೂ ಗೊತ್ತು, ಗೊತ್ತಿತ್ತು ಮಾಡೀವಿ ತಪ್ಪೇ ತಪ್ಪು. ಉಪ್ಪದಿಂದ ಮ್ಯಾಲೆ ನೀರ ತಪ್ಪ ಮಾಡಿದ ಮ್ಯಾಲೆ, ತಪ್ಪ ಮಾಡಿದ ಮ್ಯಾಲೆ ಶಿಕ್ಷೆ ಅನುಭವಿಸಲಿಬೇಕು. ಚಲುವಯ್ಯ ಚಲುವೋ ದಾರಿ ತಂದನ್ನ, ರಂಗಯ್ಯ ರಂಗಸ್ವಾಮಿ ತಾನಿ ತಂದನ. ಚಲುವಯ್ಯ ಚಲುವೋ ದಾರಿ ತಂದನ್ನ, ರಂಗಯ್ಯ ರಂಗಸ್ವಾಮಿ ತಾನಿ ತಂದನ. ಉಪ್ಪದಿಂದ ಮ್ಯಾಲೆ ನೀರ ಕುಡಿಯಲೇಬೇಕು. ನಮಸ್ಕಾರ ಗೆಳೆಯರೇ, ಇವತ್ತಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮದ ಆರೋಗ್ಯ ಭಾರತದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಒಟ್ಟಿಗೆ ಮಾತಾಡ್ತಿದ್ದಿದ್ದು ಫುಡ್ ಇಂಟಾಲರೆನ್ಸ್ ಮತ್ತೆ ಫುಡ್ ಅಲರ್ಜಿಗಳ ಬಗ್ಗೆ. ಅದರಲ್ಲಿ ನಾನು ಇಷ್ಟು ಹೊತ್ತು ನಿಮ್ಮ ಜೋಡಿ ನಾನು ಮಾತಾಡಿದ್ದು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಬಗ್ಗೆ. ನಾವು ನಮ್ಮನ್ನು ಅಂದ್ರೆ ಬೆಂಗಳೂರಿನವರು ನಾವು ನಮ್ಮನ್ನೇ ನಾವು ಬೆಂಡ್ ತಟ್ಕೋಬೇಕಂತೆ. ಯಾಕೆ ಗೊತ್ತಾ, ನಾವು ಮೂರನೇ ಸ್ಥಾನದಲ್ಲಿದ್ದೇವೆ ಈ ಹೆಲ್ತ್ ಬಗ್ಗೆ ಕಾಳಜಿ ವಹಿಸ್ಕೊಂಡಿರುವಂತ ಒಂದು ಸಿಟಿ ಅಂತ ಹೇಳಿ ನಾವು ಮೂರನೇ ಸ್ಥಾನದಲ್ಲಿ ಭಾರತದಲ್ಲಿದ್ದೇವೆ. ನಮ್ಮಲ್ಲಿ ನಾವು ದಿನ ಎಷ್ಟೊತ್ತು ನಡೀತೀವಂತೆ ಗೊತ್ತಾ, 7,536 ಸ್ಟೆಪ್ಸ್ ನಡೀತೀವಂತೆ. ಗೊತ್ತೇನ್ರಿ, 6.5 ಗಂಟೆ ಅಟ್ಲೀಸ್ಟ್ ನಾವು ನಿದ್ದೆ ಮಾಡ್ತಿದೀವಂತೆ. ಬೇರೆ ಸಿಟಿಗಳು ನಮಗಿಂತ ಕಮ್ಮಿ ನಿದ್ದೆ ಮಾಡ್ತಾ ಇದೆ, ಅದರಲ್ಲೂ ಸಹ ಅತಿ ಕಮ್ಮಿ ನಿದ್ದೆ ಮಾಡ್ತಾ ಇರೋದು ಪಾಪ ಬಾಂಬೆನೇ ಇರಬೇಕೇನೋ, ಅವ್ರು ನಿದ್ದೆನೇ ಮಾಡಲ್ಲ ಅಲ್ವಾ. ಸರಿ, ಹಾಗಾಗಿ ಅವ್ರ ಹತ್ರ ಬಂದು ಇನ್ನೂ ಜಾಸ್ತಿ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಎಲ್ಲ ಆಗೋದು. ನಾವು ಸ್ವಲ್ಪ ಅಷ್ಟಿಷ್ಟು ನೋಡ್ಕೊಂಡಿರೋದಕ್ಕೆ ಮೂರನೇ ಸ್ಥಾನದಿಂದ ನಾವು ಮೊದಲನೇ ಸ್ಥಾನ ತನಕ ಬರಬೇಕು. ಇವಾಗ ಗ್ಲುಟೆನ್ ಇಂಟಾಲರೆನ್ಸ್ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಗ್ಲುಟೆನ್ ಇಂಟಾಲರೆನ್ಸ್ ಅಂದ್ರೆ ಏನಪ್ಪ, ಗ್ಲುಟೆನ್ ಅನ್ನೋದೇನು ಅಂದ್ರೆ ಅಂಟು ಅಸಹಿಷ್ಣುತೆ. ಅಂಟು ಯಾವ ಪದಾರ್ಥಗಳಲ್ಲಿ ಇರಬಹುದು, ವೀಟು ಅಂದ್ರೆ ಗೋಧಿ, ರೈ, ಬಾರ್ಲಿ ಇರಬಹುದು, ಆ ಥರ ಕೆಲವು ಗ್ರೈನ್ಸ್ ಅಂತ ನಾವು ಏನು ಹೇಳ್ತೀವಲ್ಲ ಅಂಥ ಪದಾರ್ಥದಲ್ಲಿ ಕೂಡ ಗ್ಲುಟೆನ್ ಇಂಟಾಲರೆನ್ಸ್ ಇರುತ್ತಂತೆ. ಗೋಧಿ ಹಣ್ಣು ಬಿಟ್ಟು ನಾನು ಇನ್ನೇನು ತಿನ್ಬೋದಪ್ಪ ಅಂತ ಕೆಲವರು ಯೋಚನೆ ಮಾಡ್ಬೋದು. ಆ ಥರ ಟೈಮಲ್ಲಿ ಬಾಜ್ರ ಅಂತ ನಾವು ಏನು ಹೇಳ್ತೀವಿ ಅಂದರೆ ನಾವು ಜೋಳದ ರೊಟ್ಟಿ ಅಂತ ಏನು ಹೇಳ್ತೀವಲ್ಲ, ಕೆಲವ್ರಿಗೆ ಅದು ಮೈಗಾಗತ್ತಂತೆ. ಆದರೆ ಅದು ಗ್ರೈನ್ಸಾ ಇಲ್ಲ, ಅದು ಧಾನ್ಯಗಳಲ್ಲಾಗುತ್ತೆ, ಅದು ಸಿರಿಧಾನ್ಯಗಳ ಲೆಕ್ಕ ಬರುತ್ತೆ. ಹಾಗಾಗಿ ಅದರಿಂದ ಮಾಡಂತಿರೋ ಪದಾರ್ಥ ಈ ಗ್ಲುಟೆನ್ ಇಂಟಾಲರೆನ್ಸ್ ಅಂತಿರೋರು ಇರ್ತಾರಲ್ಲ, ಅವ್ರು ಅದನ್ನ ಬಿಟ್ಟು ಇದನ್ನ ತಿನ್ಬೋದಂತೆ. ಯಾಕೆ ಇಂಟಾಲರೆನ್ಸ್ ಆಗ್ತಾ ಇದೆ, ಸರಿಯಾಗಿ ಟೈಮಿಗೆ ತಿಂದೇ ಇರೋದು, ನೈಟ್ ಶಿಫ್ಟ್ಗಳು ಮಾಡ್ಕೊಳ್ಳೋದು, ಮತ್ತೆ ನಾವು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ನಾವೇನು ಕರೀಲಿಕ್ಕೆ ನಾವು ಇವಾಗ ಏನು ಊಟ ಮಾಡ್ತಿದ್ದೀವಲ್ಲ ಅದು ನಾವು ನಮ್ಮ ಹೊಟ್ಟೆಗಿರೋ ಸ್ಟ್ಯಾಂಡರ್ಡ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಲ್ರಿ. ಅದಕ್ಕೇ ನಾನು ಹೇಳ್ತಾ ಇರೋದು ಟೈಮಿಗೆ ತಿನ್ಬೇಕು, ಟೈಮಿಗೆ ನಿದ್ದೆ ಮಾಡಬೇಕು ಅಂತ. ಅದಿಲ್ಲದೆ ಇಷ್ಟು ವರ್ಷ ಇಲ್ಲದೆ ಸಡನ್ನಾಗಿ ಹೆಂಗೆ ಬಂತು, ನಾನು ಚಿಕ್ಕವನಿದ್ದಾಗ 2-2 ಗ್ಲಾಸ್ 3-3 ಗ್ಲಾಸ್ ಹಾಲು ಕುಡಿತಿದ್ದೆ, ದೊಡ್ಡವನಾಗ್ತಾ ಆಗ್ತಾ ನಾನು ಇವಾಗ 1 ಗ್ಲಾಸು ಆಗಲ್ಲ ಅಂದ್ರೆ ಹೆಂಗಪ್ಪ, ಇಲ್ಲ ಹುಟ್ಟಿನಿಂದ ಕೂಡ ಇದು ಬರುತ್ತಾ? ಇದನ್ನ ತಿಳ್ಕೊಳ್ಳೋಕೆ ನೆಕ್ಸ್ಟ್ ಅಧ್ಯಯನ ನೋಡ್ಕೊಳ್ಳೋಣ. ಒಂದು ಹಾಡು ಕೇಳ್ತಾ ಇರಿ. ಇವಾಗ ಅನ್ನ ತಿನ್ನೋಕೆ ಹೊಗಸೆ ನೀರು ಕುಡಿಯೋಕೆ, ತುತ್ತು ಅನ್ನ ತಿನ್ನೋಕೆ ಹೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು ಆಯಾಗಿರೋಕೆ, ತುತ್ತು ಅನ್ನ ತಿನ್ನೋಕೆ ಹೊಗಸೆ ನೀರು ಕುಡಿಯೋಕೆ. ಕಾಡ್ನಾಗೊಂದು ಮರವೆ ಒಣಗಿ ಬಿದ್ರೆ ಏನಾಯ್ತು, ಊರಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು, ಕಾಡ್ನಾಗೊಂದು ಮರವೆ ಒಣಗಿ ಬಿದ್ರೆ ಏನಾಯ್ತು, ಊರಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು, ಒಂದು ಅಳ್ಳಿ ನನ್ನ ಹೋಗೋ ಅಂದರೇನು,

ಆರೋಗ್ಯ ಭಾರತದ ನಿರ್ಮಾಣ ಆಗ್ತಿದ್ದೇನೋ ನಿಜ, ಆದರೆ ಅದರಲ್ಲೂ ಸಹ ಗ್ರಾಮೀಣ ಪ್ರದೇಶ ನಗರ ಪ್ರದೇಶಗಳನ್ನು ನೋಡಿದ್ರೆ ನಾವು ನಗರ ಪ್ರದೇಶದಲ್ಲಿರೋರು ಸರಿಯಾಗಿ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ತಿಲ್ಲಪ್ಪ. ಯಾಕೆ ಗೊತ್ತಾ? ಗ್ರಾಮೀಣ ಪ್ರದೇಶಗಳಲ್ಲಿ ಅವ್ರ ಬೆಳೆಯನ್ನು ಅವರೇ ಬೆಳ್ಕೊಳ್ತಾರೆ, ಅದಲ್ಲದೆ ಸ್ವಲ್ಪ ಮಾಲಿನ್ಯಗಳೇನಿರುತ್ತಲ್ಲ ಅದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿರುತ್ತದೆ. ಆದರೆ ನಾವು ನಗರಗಳಲ್ಲಿ ನಾವು ಮಾಲಿನ್ಯದಿಂದ ಎಸ್ಕೇಪ್ ಆಗೋಕ್ಕೆ ಆಗಲ್ಲ. ಅದಲ್ಲದೆ ನಾವು ಸಾವಯವ ಪದಾರ್ಥ ಏನು ಹೇಳ್ತೀವಲ್ಲ ಆರ್ಗ್ಯಾನಿಕ್ ಫುಡ್, ಅದಕ್ಕೆ ನಾವು ದುಪ್ಪಟ್ಟು ಪ್ರೈಸ್ ಕೊಟ್ಬಿಟ್ಟು ನಾವು ತೊಗೊಳ್ತೀವಪ್ಪ. ಒಂದಕ್ಕೆ ಎರಡರಷ್ಟು ನಾವು ಅದಕ್ಕೆ ಬೆಲೆಯನ್ನು ಕಟ್ಟಿ ತೊಗೊಳ್ತಿದ್ದೀವಿ. ಅಷ್ಟು ತೊಗೊಂಡ್ರೂ ಸಹ ನಮಗೆ ನ್ಯಾಯವಾದ ರೀತಿಯಲ್ಲಿ ಸಿಗ್ತಾ ಇದೆಯಾ ಅದು ನಮಗೆ ಗೊತ್ತಿಲ್ಲ. ಹಾಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಅವರು ಎಷ್ಟೇ ಕಾಳಜಿ ವಹಿಸಿದ್ರೂ ಸಹ ಕೆಲವೊಂದು ಈ ಸಣ್ಣ ಸಣ್ಣ ಅಲರ್ಜಿ ಮತ್ತೆ ಅಸಹನತೆ ಏನೇ ಅಂತ ನಾವು ಹೇಳಿದ್ವಲ್ಲ ಲ್ಯಾಕ್ಟೋಸ್ ಅಸಹನತೆ, ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಕಾಳಜಿಯನ್ನು ತಿಳ್ಕೊಂಡ್ರೆ ಅವ್ರವ್ರ ಮಕ್ಕಳು ಯಾಕೆ ಒಂದೊಂದ್ಸಾರಿ ಹೊಟ್ಟೆ ನೋವು ಅಂತ ಹೇಳ್ತಾರೆ ಅನ್ನೋದ್ರಲ್ಲಿ ಓ ಮಗುಗೆ ಇವತ್ತು ಏನಾದರೂ ಆಗಿರ್ಬೋದೇನೋ, ಒಂದ್ಸಾರಿ ನಾವು ಮೂಲೆಯಲ್ಲಿರೋ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಬರೋಣಪ್ಪ, ಒಂದ್ಸಾರಿ ನೋಡ್ಕೊಂಡು ಬರೋಣಪ್ಪ ಅನ್ನೋದು ನಿಮ್ಮ ಮೈಂಡಲ್ಲೂ ಬರುತ್ತೆ. ಗಿರಿ ರಂಗ ನಂದ ಹೊಂಗೆ ನೆರಳಿನ್ನಿದ್ದ ಸುಖವನ್ನೇ ರಂಗ ರಂಗ ನಂದ ಗಿರಿ ರಂಗ ನಂದ ಗಿಣಿ ಕಚ್ಚು ಹಣ್ಣು ಎಂಜದಲ್ಲಮ್ಮಿ ಕೃಷ್ಣ ಕದ್ರೆ ಕಳ್ಳತನವಲ್ಲಮ್ಮಿ ಪಡುವನ್ಮಾನೆ ಊಟ ರುಚಿಯಮ್ಮಿ ರಂಗ ರಂಗ ನಂದ ಗಿರಿ ರಂಗ ನಂದ ರಂಗ ರಂಗ ನಂದ ಗಿರಿ ರಂಗ ನಂದ ರಾಗಿ ಅಂಬ್ಲಿ ಮನಸೋಯಿ ಹುಟ್ಟುವೆ ಅಂಬಲಿಯ ಹೆಸರೇಳು ನಿನ್ನಯ ಮಗನಾಗಿ ತತ್ತಾರಮ್ಮಿ ಬಾಯಿ ಎರಡುಪ್ಪಿನ ಕಾಡು ಬಾಚ ಪರಿಸಿ ದುಡಿಯುವೆ ಏಳೇಳು ಜನ್ಮದಲ್ಲಿ ಉಪ್ಪಿನ ಋಣಕಾಗಿ ಅಂಬಲಿಗೆ ಹರಿಕಥೆ ಉಪ್ಪಿಗೆ ಉಪಕಥೆ ವ್ಯಕ್ತಿಗೆ ಎಡಬಲವೇ ಿಗೆ ಕುಲ ಜನವೇಳೆಯಮ್ಮಿ ಸಾಕಿ ಸಲಹು ತಾಯಿ ಚಂದವು ಧರಣಿ ಚಂದವು ಧರಣಿಯಂತೆಯು ಸಾಕು ತಾಯಿಯ ಸರಿಗೆ ಚಂದವು ಬಡವನ್ಮನೆ ಊಟ ರುಚಿಯಮ್ಮಿ ರಂಗ ರಂಗ ನಂದ ಗಿರಿ ರಂಗ ನಂದ ಹೊಂಗೆ ನೆರಳಿನ್ನಿದ್ದ ಸುಖವಮ್ಮಿ ರಂಗ ರಂಗ ನಂದ ರಂಗನಂದ ಗಿಣಿ ಕಚ್ಚು ಹಣ್ಣು ಎಂಜದಲ್ಲಮ್ಮಿ ಕೃಷ್ಣ ಕದ್ರೆ ಕಳ್ಳತನವಲ್ಲಮ್ಮಿ ಪಡುವನ್ಮನೆ ಊಟ ರುಚಿಯಮ್ಮಿ ರಂಗ ರಂಗನಂದ ಗಿರಿ ರಂಗನಂದ ರಂಗ ರಂಗನಂದ ಗಿರಿ ರಂಗನಂದ. ಗೆಳೆಯರೇ, ನಾವಿವಾಗ ಇಷ್ಟೊತ್ತು ಅಲರ್ಜಿಗಳ ಬಗ್ಗೆ ಮಾತಾಡ್ತಿದ್ವಲ್ವಾ ಆರೋಗ್ಯ ಭಾರತದ ಈ ಕಾರ್ಯಕ್ರಮದಲ್ಲಿ, ನನಗೊಂದೊಳ್ಳೆ ಘಟನೆ ನೆನಪಾಯ್ತಪ್ಪ. ನನ್ನ ಸ್ನೇಹಿತೆ ಒಬ್ಳು ವಿದೇಶದಲ್ಲಿ ಜನ್ಮಾಷ್ಟಮಿ ಪರವಾಗಿ ಮಕ್ಕಳನ್ನೆಲ್ಲ ನಾವು ಕರಿತೀವಲ್ವಾ, ಪುಟ್ ಪುಟ್ಟ ಕೃಷ್ಣಗಳು ಪುಟ್ ಪುಟ್ಟ ರಾಧೆಗಳನ್ನ ಕರಿತೀವಲ್ಲ, ಅವ್ರನ್ನೆಲ್ಲ ಕರೆದು ನಮ್ಗೇನಾದ್ರು ತಿಂಡಿ ತಿನ್ಸೋಣ ಅಂತ ನಮಗೂ ಆಸೆ ಬರುತ್ತೆ. ಅವಳು ಪಾಪ ಭಾರತದಲ್ಲಿ ನಾನಿಲ್ವಲ್ಲ, ಅವಳಿಗೂ ಭಾರತದ ನೆನಪಾಯ್ತೇನೋ. ಸರಿ, ಮನೇಲಿ ನಾನು ಮಾಡ್ತೀನಿ ಅಂತ ಹೇಳಿ ನಾವು ಮಾಡ್ತೀವಲ್ಲ, ಸೀಡೆ ಕಡುಬು ಚಕ್ಲಿ ಇನ್ನ ರವೆ ಲಡ್ಡು ಆಮೇಲೆ ಬೆಣ್ಣೆ ಮತ್ತೆ ಗುಲ್ಕಣ್ಣಿನ ಮಿಶ್ರಣ ಮತ್ತೀತರದ್ದು ಕೊಬ್ಬರಿ ಬರ್ಫಿ ಇಂಥವೆಲ್ಲ ಮಾಡಿದ್ಲಂತೆ ಪಪ್ಪ. ಅದು ಅವ್ರ ಪಾಪ ಅವ್ರ ಅಜ್ಜಿನ ಕೇಳಿ, ಅಜ್ಜಿ ಇದೇಗ್ ಮಾಡೋದು ಅದೇಗ್ ಮಾಡೋದು, ನಾ ಹೆಣ್ಮಕ್ಳದ್ದು ಒಂದಿರ್ತಲ್ಲ, ಪ್ರತಿ ಸಾರಿ ಕಾಲ್ ಮಾಡ್ಬಿಟ್ಟು ಅಮ್ಮ ಹೆಂಗ್ ಮಾಡ್ಲಿ, ಅಮ್ಮ ಅದನ್ನ ಹೆಂಗ್ ಮಾಡ್ಲಿ. 20 ವರ್ಷ ಮದ್ವೆ ಆಗಿರ್ಬೋದು, ಆದ್ರೂ ಅಮ್ಮ ಬದುಕಿದ್ರೆ ಫೋನ್ ಮಾಡಿ, ಇಲ್ಲ ಅತ್ತೆ ಬದುಕಿದ್ರೆ ಫೋನ್ ಮಾಡಿ, ಅತ್ತೆ ಒಂದ್ ಸ್ವಲ್ಪ ಇಷ್ಟು ಹೇಳ್ತೀಯಾ, 1 ಕೆಜಿಗೆ ಎಷ್ಟು ಹಾಕ್ಲಿ ಅಂತ ನಾವು ಕೇಳೇ ಕೇಳ್ತೀವಿ. ಹಂಗೆ ಪಪ್ಪ ಅವಳು ಏನೋ ಕೇಳ್ಕೊಂಡು ಮಾಡಿದ್ಲಂತೆ. ಮಾಡಿ ಆ ಬೀದಿಲಿರೋ 4-5 ಮಕ್ಕಳನ್ನ ಕರೆದು ಎಲ್ಲ ತಿಂಡಿ ತಿನಿಸು ಕುರುಕುಲೆಲ್ಲ ಕೊಟ್ಲಂತೆ. ಇನ್ನೊಂದು